ರಾಜ್ಯದ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ 10 ಲಕ್ಷ ಕೋಟಿಗೂ ಹೆಚ್ಚು ಬಂಡವಾಳ ನಿರೀಕ್ಷೆ. ಬೆಂಗಳೂರಿನಲ್ಲಿ ಮತ್ತೊಂದು ವಿಮಾನ ನಿಲ್ದಾಣಕ್ಕೆ ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಮನವಿ. ರಾಜ್ಯದ ಹಿತಾಸಕ್ತಿ ಕಾಪಾಡುವಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿಫಲ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅಸಮಾಧಾನ. 38ನೇ ರಾಷ್ಟೀಯ ಕ್ರೀಡಾಕೂಟ, ರಾಜ್ಯದ ಜೋನಾಥನ್ ಆಂಟೋನಿಗೆ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಚಿನ್ನ, ಪದಕ ಪಟ್ಟಿಯಲ್ಲಿ ಕರ್ನಾಟಕಕ್ಕೆ 2ನೇ ಸ್ಥಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಬೆಂಗಳೂರು. ಮನುಷ್ಯ ಜಾತಿ ತಾನೊಂದೇ ವಲಂ, ಇದು ಕನ್ನಡದ ಆದಿಕವಿ ಪಂಪ ತನ್ನ ಆದಿಪುರಾಣ ಕಾವ್ಯದಲ್ಲಿ ಹೇಳಿರುವ ಮಾತು. ಜಾತಿ, ಮತ ಪಂಥ, ಪಂಗಡ, ಇವು ಮನುಷ್ಯ ನಿರ್ಮಿತ. ನೆಮ್ಮದಿಯ ಬದುಕಿಗೆ ದಾರಿ ಮಾನವೀಯತೆ ಮಾತ್ರ. ಎಲ್ಲೆಡೆ ಸಹಬಾಳ್ವೆಯ ಶಂಕನಾದ ಮೊಳಗಿಸೋಣ, ಮನುಷ್ಯ ಮನುಷ್ಯರ ನಡುವೆ ಸಾಮರಸ್ಯದ ಜ್ಯೋತಿ ಬೆಳಗೋಣ. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ರೈತ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮರಗಳಿಗೆ ಹತ್ತುವ ಗಿದ್ದಲುಗಳು ಈ ಕುರಿತು ಡಾ ರಾಜಗೋಪಾಲ್ ಡಿ ಅವರೊಂದಿಗೆ ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ಚಗೌಡ. ನಂತರ ವಿನೋದಮ್ಮ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಬಹುದು. ಮೊದಲಿಗೆ ಕೆಲವು ಪ್ರಕಟಣೆಗಳು. ಲೋನ್ ಪ್ರೊಸೆಸಿಂಗ್ ಇಷ್ಟ ಹೊತ್ತಾ? ಇದೆಲ್ಲ ನಿಮ್ಮಿಂದ ಆಗಲ್ಲ, ತಗೋ ನೀನೇ ಮಾಡ್ಬಿಡು. ಇಲ್ಲಿ ಬನ್ನಿ. ಏನ್ ವಿಷಯ? ಫೈನಾನ್ಶಿಯಲ್ ಅಸೆಟ್ಸ್ ನ ಪುರಾವೆ ಕೊಡ್ಬೇಕು, ಆ ಕಾರಣಕ್ಕೆ ಲೋನ್ ಸಿಕ್ಕಾಕೊಂಡಿದೆ. ನೋಡಿ, ಅಕೌಂಟ್ ಅಗ್ರಿಗೇಟರ್ ಸೇರ್ಕೊಳ್ಳಿ. ಅಕೌಂಟ್ ಅಗ್ರಿಗೇಟರ್ ಬ್ಯಾಂಕ್ಸ್ ಇತ್ಯಾದಿಯ ಬಳಿ ಇರುವ ನಿಮ್ಮ ಆರ್ಥಿಕ ವಿವರವನ್ನು ನಿಮ್ಮ ಸ್ಪಷ್ಟ ಒಪ್ಪಿಗೆಯಿಂದ ಸಾಲ ನೀಡುವ ಹಣಕಾಸು ಸಂಸ್ಥೆಗಳೊಡನೆ ಹಂಚಿಕೊಳ್ಳುತ್ತದೆ. ಅಪ್ಪ, ಇಟ್ ಇಸ್ ಸೋ ಈಸಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು, ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮರಗಳಿಗೆ ಹಾನಿ ಮಾಡುವಂತಹ ಗೆದ್ದಲು ಹುಳುಗಳ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿ ರಾಜಗೋಪಾಲ್ ಸರ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಡಿ ರಾಜಗೋಪಾಲ್ ಸರ್ ಅವರೇ, ನಮಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತು ನಮಗೆ ಈಗ ಮರಗಳಿಗೆ ಹಾನಿ ಮಾಡುವಂತಹ ಗೆದ್ದಲು ಹುಳುಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಯಾಕಂದರೆ ಸಾಕಷ್ಟು ಕಡೆ ನಾವು ಕೇಳುತ್ತಾ ಇದ್ದೇವೆ, ಮರಗಳು, ಅದರಲ್ಲೂ ವಿಶೇಷವಾಗಿ ಮಲೆನಾಡು ಪ್ರದೇಶ ಇರ್ಬೋದು, ಕರಾವಳಿ ಪ್ರದೇಶ ಇರ್ಬೋದು, ಅಥವಾ ಎಲ್ಲ ಕಡೆ ಮರಗಳು ನಮಗೆ ತೀರಾ ಅವಶ್ಯಕವಲ್ಲ. ಆದರೆ ಮರಗಳ ಬೆಳಿಲಿಕ್ಕೆ ಅವರು ಈ ಒಂದು ಗೆದ್ದಲು ಕೊಡ್ತಾ ಇಲ್ಲ. ಸಾಕಷ್ಟು ಈಗ ಸಣ್ಣ ಸಣ್ಣ ಗಿಡಗಳಿಗೆ ಅವು ಗೆದ್ದಲು ಅಂಟ್ಕೊಂಡ್ಬಿಡ್ತವೆ. ಯಾಕೆ ಈ ಒಂದು ಗೆದ್ದಲು ಅಂಟ್ಕೊಳ್ತದೆ ಅನ್ನೋದು ಗೊತ್ತಾಗೋದ್ರೊಳಗೆ ಗಿಡಗಳನ್ನೆಲ್ಲ ತಿಂದು ಹಾಕ್ಬಿಡ್ತವೆ, ಬೆಳಿಲಿಕ್ಕೆ ಕೊಡಲ್ಲ. ಏನು ಡಾಕ್ಟ್ರೇ ಈ ಒಂದು ಗೆದ್ದಲದ ಹಾವಳಿ ಯಾವ ಥರ ತಪ್ಪಿಸ್ಕೋಬೇಕು, ಒಂದೊಂದಾಗಿ ಹೇಳ್ತಾ ಹೋಗಿ ನಮ್ಮ ರೈತ ಬಾಂಧವರ ಪರವಾಗಿ. ಅಗತ್ಯವಾಗಿ ಈಗ ವಿಶೇಷವಾಗಿ ಇದನ್ನ ಮರಗಳಿಗೆ ಹತ್ತಲಿಕ್ಕೆ ಕಾರಣ ಏನು ಅಂತ ಅನ್ನೋದಕ್ಕೆ, ಸಾಮಾನ್ಯ ಮರಗಳ ಮೇಲೆ ಗೆದ್ದಲು ಕಾಣಿಸ್ಕೊಳ್ಬೇಕು ಅಂತ ಅಂದ್ರೆ ಇದು ಯಾವಾಗ ಈ ಮರಗಳ ಮೇಲೆ ಪ್ರತ್ಯೇಕವಾಗಿ ವಿಶೇಷವಾಗಿ ಕಾಣಿಸ್ಕೊಳ್ತವೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಯಾವ ಮರಗಳ ಮೇಲೆ ಇದು ಗೆದ್ಲು ಹೆಚ್ಚಾಗಿ ಬರ್ತದೆ, ಯಾವ ಮರಗಳ ಮೇಲೆ ಕಡಿಮೆ ಬರ್ತದೆ, ಅಥವಾ ಕೆಲವು ಮರಗಳಿಗೆ ಬರೋದೇ ಇಲ್ಲ ಅನ್ನೋ ವಿಚಾರವನ್ನ ಇವಾಗ ನಾನು ತಿಳಿಸ್ಕೊಡ್ತೇನೆ. ಇಲ್ಲಿ ಇದು ನಾವು ಎಲ್ಲರಿಗೂ ಅರ್ಥವಾಗೋ ರೀತಿಯಲ್ಲಿ ಈಗ ನಾವು ಉದಾಹರಣೆಗೆ ಮೈಸೂರು ನಗರ, ಬೆಂಗಳೂರು ನಗರ ವಿಶ್ವವಿಖ್ಯಾತ ನಗರಗಳಿವು, ಅತ್ಯಂತ ಸುಂದರವಾದಂತಹ ನಗರಗಳು. ನಗರದ ಒಂದು ಸೌಂದರ್ಯವನ್ನು ಹೆಚ್ಚಿಸುವ ಸಲುವಾಗಿ ನಗರದ ಮಾರ್ಗಗಳಲ್ಲಿ, ಸಾಲು ಮರಗಳಲ್ಲಿ, ಪಾರ್ಕ್ಗಳಲ್ಲಿ, ನಗರದ ಬಡಾವಣೆಗಳಲ್ಲಿ ಅನೇಕ ವಿವಿಧ ಬಗೆಯ ಮರಗಳನ್ನ ನಾವು ಬೆಳೆಸ್ತಾ ಇದ್ದೇವೆ. ಈ ಮೈಸೂರಿನ ಅನೇಕ ವಿವಿಧ ಬಗೆಯ ಮರಗಳನ್ನ ಬೆಳೆಸಿರ್ತಾರೆ. ಈಗ ಒಂದು ತರದ ಮರಗಳನ್ನ ಬೆಳೆಸಿಲ್ಲ, ಮೈಸೂರಿನಲ್ಲೇ ಆಗ್ಲಿ ಬೆಂಗಳೂರಿನಲ್ಲೇ ಆಗ್ಲಿ. ಇದು ವಾತಾವರಣದ ಒಂದು ಅನುಕೂಲತೆಗೋಸ್ಕರ, ನಮ್ಮ ಪರಿಸರದ ಒಂದು ಸೌಂದರ್ಯವನ್ನ ಹೆಚ್ಚಿಸುವ ಸಲುವಾಗಿ ನಾವು ಇಡೀ ದೇಶದಲ್ಲಿಯೇ ಚೊಕ್ಕಟವಾದಂತ ನಗರವೆಂದು ಖ್ಯಾತಿ ಗಳಿಸಿರ್ತಕ್ಕಂತ ಪ್ರಾಂತ್ಯಗಳಿವು. ಬೆಂಗಳೂರಾಗ್ಲಿ, ಮೈಸೂರಾಗ್ಲಿ, ಅಥವಾ ಈ ಬೇರೆ ಬೇರೆ ರೋಡ್ಗಳಲ್ಲಿ ನೆಟ್ಟಿರ್ತಕ್ಕಂತಹದ್ದು, ಸರ್ಕಾರ ಹೆಚ್ಚೆಚ್ಚು ಖರ್ಚು ಮಾಡಿ ಅನೇಕ ಮರಗಳನ್ನು ಬೆಳೆಸಿರ್ತಕ್ಕಂತಹದ್ದು. ಆದ್ರೆ ಏನು ಒಂದು ವ್ಯತ್ಯಾಸ ಅಂತ ಅಂದ್ರೆ, ಇಲ್ಲಿ ಈ ಗೆದ್ದಲಿನ ಕಾಟ, ಗೆದ್ದಲು ಏನ್ ಮಾಡ್ತದೆ ಅಂತ ಅಂದ್ರೆ ಮಳೆಗಾಲದಲ್ಲಿ ಇದರ ಕಾಟ ಇರೋದೇ ಇಲ್ಲ, ಏನಿದ್ರೂನು ಮಳೆ ನಿಂತ ನಂತರ ಅದರ ಪ್ರಾರಂಭ. ಇವು ಬಹುಮುಖ್ಯವಾಗಿ ಭೂಮಿಯಲ್ಲೇ ವಾಸ ಮಾಡ್ತಕ್ಕಂತಹವು ಗೆದ್ದಲು ಅಂತ ಅಂದ್ರೆ. ಈ ಗೆದ್ದಲು ಈ ನಮ್ಮ ಉದ್ಯಾನವನಗಳಲ್ಲಿ ಅಥವಾ ಆಕರ್ಷಣೀಯ ಗಿಡ ಮರಗಳಲ್ಲಿ ಮಳೆ ನಿಂತ ನಂತರ ಕಾಣಿಸ್ಕೊಂತವೆ. ಇತರೆ ನಗರಗಳಿಗೆ ಹೋಲಿಕೆ ಮಾಡಿದಾಗ ಇವು ಮರಗಳು ಹೆಚ್ಚಾಗಿ ಬೆಳೆಸೋದಿಲ್ಲ. ಎಲ್ಲಾ ಬಗೆಯ ಅಲಂಕಾರಿಕ ಸಸ್ಯಗಳನ್ನ ಬೆಳೆಸೋದು ಸೂಕ್ತ ಅವಗುಣವಿರತಕ್ಕಂತ ಜಾಗಗಳಿವಲ್ಲ. ಇಲ್ಲಿನ ಜನರು ಸಹ ಹೆಚ್ಚಿನ ಉತ್ಸಾಹ, ಶ್ರದ್ಧೆ, ಆಸಕ್ತಿಗಳಿಂದ ಮರ ಗಿಡಗಳನ್ನು ಬೆಳೆಸುತ್ತಾರೆ. ಪರಿಸರದ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿಸ್ತಿದ್ದಾರೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಸಾಕಷ್ಟು ಮರಗಳನ್ನ ಬೆಳೆಸಿರೋದನ್ನ ನಾವು ನೋಡ್ತಾ ಇದ್ದೇವೆ. ಅದರಲ್ಲೂ ಈ ಒಂದು ಬೆಳವಣಿಗೆಯಿಂದ ಮರಗಳ ಬೆಳೆಸಿರೋದ್ರಿಂದ ಇಲ್ಲಿನ ನಾಗರಿಕರು ಸಹ ಹೆಚ್ಚಿನ ಶ್ರದ್ಧೆಯಿಂದ ಮರಗಳನ್ನ ಬೆಳೆಸ್ತಕ್ಕಂತಹ ನಾವು ನೋಡ್ತಾ ಇದ್ದೇವೆ. ಈ ಕಾರಣದಿಂದಲೇನೆ ಬೆಂಗಳೂರು ನಗರನ ನಾವು ಕರೆದಿದ್ದೇವೆ. ಈ ನಗರನ ಹವಾನಿಯಂತ್ರಿತ ನಗರ ಅಂತ, ಏರ್ ಕಂಡೀಷನ್ ಸಿಟಿ ಅಂತ ಬಹಳ ಎತ್ತರದ ಮಟ್ಟದಲ್ಲಿ ನಾವು ಮಾತಾಡ್ತೇವೆ. ಒಂದು ತಂಪನ್ನ ಒದಗಿಸ್ತಕ್ಕಂತ ಒಂದು ಸಿಟಿ ಬೆಂಗಳೂರು. ಇದೇ ಮಟ್ಟದಲ್ಲಿ ಮೈಸೂರು ನಗರನೂ ಏರ್ ಕಂಡೀಷನ್ ಸಿಟಿ ಆಗಿದೆ, ನಾವಿನ್ನು ಕರಿತಾ ಇಲ್ಲ ಅದು. ಆಮೇಲೆ ಬೇಕಾದಷ್ಟು ವಿಜ್ಞಾನ ಸಂಸ್ಥೆಗಳು, ಮಾಹಿತಿ ತಂತ್ರಜ್ಞಾನ ಇರಬಹುದು, ಜೈವಿಕ ತಂತ್ರಜ್ಞಾನ ಇರಬಹುದು, ಇವೆಲ್ಲನೂ ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನಡೀತಾ ಇದೆ. ಎಲ್ಲರಿಗೂ ಇದು ಒಂದು ಸಂತೋಷ ತರ್ತಕ್ಕಂತ ವಿಚಾರವೇ. ಅದರಲ್ಲಿ ಈಗ ಏನು ಅಂತಂದ್ರೆ, ಬಹಳ ಮುಖ್ಯವಾಗಿ ಈಗ ಗೆದ್ದಲು ಪುರಾತನ ಕಾಲದಿಂದಲೂ ಗೊತ್ತಿರ್ತಕ್ಕಂತಹದ್ದು. ಯಾಕೆಂದ್ರೆ ಹೆಚ್ಚಿನ ಓಲ್ಡೆಸ್ಟ್ ಹಳೆ ಕೀಟ ಅಂತ ಅಂದ್ರೆ ಗೆದ್ದಲೆ. ಅದಕ್ಕೆ ಅದೇ ಸಂದರ್ಭದಲ್ಲಿ ಜೇನುನೊಣಗಳನ್ನು ಗುರುತಿಸಿದ್ರು ಅಂತ ನಮ್ಮ ಪುರಾತನ ಕಾಲದ ಕತೆ ಪುರಾಣಗಳಲ್ಲಿ ಇದಾವೆ. ಇದು ಮೊದಲಿಂದನೂ ಗೆದ್ದಲು ಮಾನವನು ಬೆಳೀತಕ್ಕಂತ ಆಹಾರ ಬೆಳೆಗಳನ್ನ, ವಸ್ತು ಸಾಮಗ್ರಿಗಳನ್ನ ತಿಂದು ನಷ್ಟ ಮಾಡ್ತದೆ ಅಂತಲೇನೆ ಇದನ್ನ ಕಾಷ್ಟಾರಿಕಾ ಅಂತ ಅಂದ್ಬಿಟ್ಟು ಸಂಸ್ಕೃತದಲ್ಲಿ ಕರೀತಾರೆ. ಅಂದ್ರೆ ಒಣಮರ ತಿನ್ನೋದು ಅಂತ ಅಂದ್ಬಿಟ್ಟು. ಇದು ಸಾಮಾನ್ಯವಾಗಿ ಎಲ್ಲರೂ ತಿಳಿದಿರೋದೇನು ಅಂತ, ಬರೀ ಒಣಮರ ತಿಂತದೆ, ಕಟ್ಟಿಗೆ ತಿಂತದೆ ಅಷ್ಟೇ ಅಂತ. ಇದು ಮರಗಳ ಮೇಲೆ ಯಾಕೆ ಬಂತು? ಮತ್ತೆ ಮರಗಳಲ್ಲಿ ಇರ್ತಕ್ಕಂತಹದ್ದು ತೇವಾಂಶ ಇದೆಯಲ್ಲ, ತೊಗಟೆಯಲ್ಲಿ ತೇವಾಂಶ ಇದೆ, ಯಾಕೆ ಇದು ಬರ್ತದೆ ಮರದಲ್ಲಿ? ತೊಗಟೆಯಲ್ಲಿ ಸಾಕಷ್ಟು ಇದೆ, ಅದರಲ್ಲಿ ಎರಡು ತರದ ಮರಗಳು ಇರ್ತವೆ. ಇದು ತೊಗಟೆ ಅಂದ್ರೆ ಅದು ಮೆತ್ತಗಿರ್ತದೆ, ಹಸಿ ಇರ್ಬೇಕಾದ್ರೆ ಹಸಿ ಗಟ್ಟಿ ಹಸಿ ಆಗ್ತದೆ. ಇದು ಒಣಗಿದ ಮೇಲೆ ಗಟ್ಟಿ ಆಗುತ್ತೆ, ಒಣಗಿದ ಮೇಲೆ ಗಟ್ಟಿ ಆದ್ಮೇಲೆ ಅದು ತಿನ್ನಕ್ ಹೋಗುತ್ತೆ. ಹೌದು, ಇದು ಮೊದಲು ಮಣ್ಣಿನ ಪರೆ ಕಟ್ಟಿಬಿಡ್ತದೆ. ಮಣ್ಣಿನ ಪರೆ ಕಟ್ಟಿ ಕ್ರಮೇಣ ಅದು ಸ್ವಲ್ಪ ಸ್ವಲ್ಪನೆ ಸ್ವಲ್ಪ ಸ್ವಲ್ಪನೆ ಆಹಾರನ ತನ್ನ ಗೂಡಿಗೆ ಸಾಕಿಸ್ತದೆ ಅಂತ, ತನ್ನ ಗೂಡಿಗೆ ಸಾಕಿಸ್ತದೆ. ಇದು ಸಾಮಾಜಿಕ ಕೀಟಗಳಲ್ಲಿ ಅದೊಂದು ಸ್ವಭಾವ. ಕೆಲಸದ ಹಂಚಿಕೆ ಇದೆ, ಕುಟುಂಬದಲ್ಲಿ ಜೀವನ ಕೆಲಸದ ಹಂಚಿಕೆ ಇದೆ. ನಮ್ಮ ತಂದೆ ತಾಯಿಗಳು ಯಾರು ಅಂತ ಅವ್ರಿಗೆ ಗೊತ್ತಿರ್ತದೆ. ಅದನ್ನೇ ನಾವು ರಾಜ ರಾಣಿ ಅಂತ ಹೇಳ್ತೀವಿ. ಯಾವಾಗ ರಾಜ ರಾಣಿ ಪಕ್ಕದಲ್ಲೇ ಇರಬೇಕಾಗ್ತದೆ, ಮೊಟ್ಟೆಗಳನ್ನ ರಾಣಿ ಪ್ರೊಡ್ಯೂಸ್ ಮಾಡ್ತಲೇ ಇರಬೇಕಾಗ್ತದೆ. ನಂತರ ಆ ಮೊಟ್ಟೆ ಮರಿಯಾದ ಮೇಲೆ ಅದು ಬೆಳೆದು ಇದಕ್ಕೆಲ್ಲನೂ ಆಹಾರ ಒದಗಿಸಬೇಕಾದ್ರೆ ಕೆಲಸಗಾರಗಳು ಅಂತ ಅದ್ರ ಫಾರ್ಮೇಶನ್ ಆಗ್ತದೆ. ಕೆಲಸಗಾರಗಳು ಜೊತೆಗೆ ಸಣ್ಣ ಪ್ರಮಾಣದಲ್ಲಿ ಸೈನಿಕ ಹುಳುಗಳು ಇರ್ತವೆ. ಇದು ಒಂದು ಕುಟುಂಬ ಜೀವನದಲ್ಲಿ ಕೆಲಸದ ಹಂಚಿಕೆನೂ ಸಹ ಇರ್ತದೆ. ರಾಜನ ಕೆಲಸ ಏನಿದೆ, ರಾಜ ಮಾಡ್ತಾನೆ. ರಾಣಿ ಕೆಲಸ ಏನಿದೆ, ಮೊಟ್ಟೆ ಪ್ರೊಡ್ಯೂಸ್ ಮಾಡೋದು ರಾಣಿ ಮಾಡ್ತಾಳೆ. ಆಮೇಲೆ ಕೆಲಸಗಾರಗಳು ಅವುಗಳು ಆಹಾರವನ್ನ ಶೇಖರಣೆ ಮಾಡ್ತಕ್ಕಂಥದ್ದು, ಆಹಾರವನ್ನ ತರ್ತಕ್ಕಂತ ಕೆಲಸನ ಕೆಲಸಗಾರ ಹುಳುಗಳು ಮಾಡ್ತವೆ. ಎಲ್ಲಕ್ಕೂ ಎಳೆ ಮರಿಗಳನ್ನ ಸಾಕೋದು ಸಹ ಕೆಲಸಗಾರ ಹುಳುಗಳೇ ಮಾಡ್ತವೆ. ನಂತರ ಎಲ್ಲೆಲ್ಲಿ ರಕ್ಷಣೆ ಬೇಕಾಗಿದೆ ಅಂತ ಕಡೆ ಸೈನಿಕ ಹುಳುಗಳು ಜೊತೆಯಲ್ಲೇ ಇರ್ತವೆ. ಇದು ಅವುಗಳ ಜೀವನ. ಒಟ್ಟಾರೆ ಏನ್ ಮಾಡ್ಬೇಕು, ಆಹಾರಕ್ಕೋಸ್ಕರ ಈ ಎಲ್ಲಾ ಪ್ರಯತ್ನಗಳು ಮಾಡ್ಬೇಕು. ಜೊತೆಗೆ ಅವರು ಭೂಮಿ ಒಳಗಡೆನು ಗೂಡು ಕಟ್ಟಿಕೊಂಡಿರ್ತವೆ, ಭೂಮಿ ಮೇಲೇನು ಸಹ ಉತ್ತಗಳ ರೂಪದಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಇದೇ ಉತ್ತಗಳಿಂದ ಬರ್ತಕ್ಕಂತ ಕೀಟಗಳು ಏನಿರ್ತವೆ, ಈ ಕೀಟಗಳು ಇವು ಗೆದ್ಲು ಇದರಲ್ಲಿ ತಮ್ಮ ಆಹಾರಕ್ಕೋಸ್ಕರ ಹೆಚ್ಚಿನ ಶ್ರಮ ಪಡ್ತವೆ. ತಮ್ಮ ಕುಟುಂಬದ ಉದ್ಧಾರಕ್ಕೋಸ್ಕರ ಅವು ಭೂಮಿಯನ್ನೇ ಕೊರೆದು ಹೋಗಿ ದೂರದಲ್ಲೇ ಹೋಗಿ ಬೇರನ್ನ ಹುಡುಕಿ ಬೇರ್ನಿಂದ ಸಾಕ್ಸ್ತಕ್ಕಂಥದ್ದು ಪ್ರಾರಂಭ ಆಗ್ತದೆ. ಬೇರ್ನಲ್ಲಿ ಆಹಾರವನ್ನ ಸಾಕ್ಸ್ತಕ್ಕಂತ ಕೆಲಸ ನಡೀತದೆ ಮೊದಲು. ನಂತರ ಕಾಂಡದ ಮೇಲೆ ಅದು ಆಹಾರ ಸಾಗಿಸಬೇಕು ಅಂತ ಅಂದ್ರೆ ಮೊದಲು ಮಣ್ಣಿನ ಪರೆಗಳನ್ನ ಕಟ್ಟಬೇಕು. ಮಣ್ಣಿನ ಪರೆ ಕಾಂಡದ ಮೇಲೆ ಕಟ್ಟಿ ನಂತರ ಅವು ಆಹಾರವನ್ನ ಆ ತೊಗಟೆಗೆ ಬೇಕಾಗಿರ್ತಕ್ಕಂಥ ತೊಗಟೆಯನ್ನ ತನ್ನ ಗೂಡಿಗೆ ಸಾಗಿಸ್ತಕ್ಕಂತ ಕೆಲಸ ಮಾಡ್ತವೆ. ಕಾಂಡವನ್ನ ಹಂತ ಹಂತವಾಗಿ ಕೊರಿತಾ ಹೋಗೋದ್ರಿಂದ ಕಾಂಡ ಒಂದು ಕಾಲದಲ್ಲಿ ಪೂರ್ಣ ಒಳಗಡಿಕೆ ಆಗ್ತದೆ. ಆದ್ರೆ ಇವೆಲ್ಲನೂ ಎಳೆ ಸಸಿಗಳಾದ್ರೆ ಬೇಗ ಸಾಯ್ತವೆ ಗಿಡಗಳು. ಆದ್ರೆ ದೊಡ್ಡ ಮರಗಳಲ್ಲಿ ಸ್ವಲ್ಪ ಟೈಮ್ ತಗಂತದೆ. ಅದಕ್ಕಾಗಲ್ಲಿ ಹೋಗ್ತಾವ ಟೈಮ್ ತಗಂತದೆ, ಸಾಕಷ್ಟು ಟೈಮ್ ತಗಂತದೆ. ಅಷ್ಟು ಬೇಗ ಸಾಯಿಲ್ಲ, ಬಟ್ ಸಾಯೋದಿಲ್ಲ. ಅವ್ರ ಆಹಾರ ಕೂಡ ತಕ್ಷಣ ಅದು ಮುಗಿದು ಹೋಗೋದಿಲ್ಲ, ಬಹಳ ದಿನ ಸಿಗ್ತದೆ. ಅದಕ್ಕಾಗಿ ದೊಡ್ಡ ದೊಡ್ಡ ಮರಗಳನ್ನ ಹುಡುಕಿ ಅವು ಇದು ಆಹಾರಕ್ಕೆ ಅದು ಮಾಡ್ಕೋತಾವ. ಹೌದು. ಈಗ ಸುರಂಗ ತೆಗೆಯೋ ಉದ್ದೇಶ ಏನು, ಸುರಂಗ ಎಷ್ಟು ಸುಮಾರು 30-40 ತನಕ ಹೋಗ್ತವೆ ಇವು ಸುರಂಗ ಮಾಡ್ಕೊಂಡು ಭೂಮಿ ಒಳಗಡೆನೆ. ಅದರಲ್ಲೂ ವಿಶೇಷವಾಗಿ ಇದು ಕೆಂಪು ಮಣ್ಣಿನ ಪ್ರದೇಶದಲ್ಲಿ ಬಹಳ ಸುಲಭ. ಇವಕ್ಕೆ ಕೆಂಪು ಮಣ್ಣಲ್ಲೇ ಜಾಸ್ತಿ ನೋಡಿ. ಈ ಗೆದ್ದಲು ಕಾಟ ನೀರಾವರಿ ಇರೋ ಜಮೀನಲ್ಲಿ ಇರಲ್ಲ. ಆಮೇಲೆ ಕಪ್ಪು ಮಣ್ಣಿನಲ್ಲಿ ಇರಲ್ಲ, ಆಳವಾದ ಕಪ್ಪು ಮಣ್ಣಿನಲ್ಲಿ ಇರೋದೇ ಇಲ್ಲ. ಇವತ್ತು ಎಲ್ಲೆಲ್ಲಿ ಆಳವಾದ ಕಪ್ಪು ಮಣ್ಣಿದೆ ಅಲ್ಲಿ ಗೆದ್ಲಿನ ಕಾಟ ಇರೋದಿಲ್ಲ. ಅದನ್ನ ಮಾತ್ರ ತಿಳ್ಕೊಂಬಿಡಿ. ಈತ ಅಲ್ಲಿ ಎಷ್ಟು ಬೇಕಾದ್ರೂ ಯಾವ್ದಾರ ರೀತಿ ಬೇಕಾದ್ರೂ ಮರಗಳನ್ನ ಬೆಳೆಸಬಹುದು. ಇಲ್ಲಿ ಒಂದು ಏನು ಅಂತಂದ್ರೆ ಈ ಮರಗಳಲ್ಲಿ ಈ ತರ ತೊಂದರೆಗಳು ಆಗ್ತಕ್ಕಂಥದ್ದು ಏನು, ಮಳೆ ನಿಂತ ನಂತರ ಪ್ರಾರಂಭ ಮಾಡ್ತೇವೆ ಆಹಾರ ಶೇಖರಣೆ ಮಾಡ್ಬೇಕು ಅಂತ. ಅವಾಗ ಮಣ್ಣಿನ ಪರೆ ಪ್ರಾರಂಭ ಆಗ್ತದೆ. ಮಣ್ಣಿನ ಪರೆ ಪ್ರಾರಂಭ ಆದ್ಮೇಲೆ ನಮ್ಮ ಇದು ಏನು ಜನರಿಗೆ ಈ ರಮಣೀಯವಾದ ನಗರಗಳಲ್ಲಿ ಈ ಕಾಂಡಗಳಲ್ಲೂ ಮಣ್ಣಿನ ಪರೆ ಇತ್ತು ಅಂತ ಅಂದ್ರೆ ಅಷ್ಟೊಂದು ಸುಂದರವಾಗಿ ಕಾಣಲ್ಲ ಗಿಡಗಳು ಮರಗಳು. ಆ ಮಣ್ಣಿನ ಪರೆನೇ ಬೇರೆ ತರ ಇರ್ತದೆ. ಆ ಕಾರಣದಿಂದಾಗಿ ಇದಕ್ಕೆ ನಾವು ಹೆಚ್ಚಿನ ಅವಕಾಶ ಕೊಡಬಾರದು ಅನ್ನೋ ಉದ್ದೇಶ. ನಂತರ ಇದು ಕೆಲವು ಇದರಲ್ಲಿ ಎಲ್ಲಾ ಮರಗಳಿಗೂ ಮೇಲೆ ಭೂಮಿ ಮೇಲೆ ಇರ್ತಕ್ಕಂತ ಎಲ್ಲಾ ಮರಗಳಿಗೂ ಇದು ಈ ರೀತಿಯ ತೊಂದರೆ ಇದೆಯಾ ಅಂತ ಪ್ರಶ್ನೆ ಬರ್ತದೆ. ಹೌದು. ಇಲ್ಲ, ಇಲ್ಲಿ ಕೆಲವು ಮರಗಳು ಪೂರ್ಣ ತಡೀತಕ್ಕಂತ ಶಕ್ತಿ ಇದೆ, ತಿಂದೇ ಇರತಕ್ಕಂತ ಶಕ್ತಿ ಇದೆ. ಈಗ ಉದಾಹರಣೆಗೆ ರಬ್ಬರ್ ಪ್ಲಾಂಟ್ಸ್ ಅಂತ ಇಟ್ಕೊಳ್ಳಿ. ಆ ರಬ್ಬರ್ ಹಂಟಂಟಂಟಿರ್ತದೆ, ಅದು ಕೊರಿಯಕ್ ಹೋದ್ರೆ ಎಲ್ಲಿ ಅದು ಹಾಲು ಇರ್ತದೆ, ಹಾಲು ಅದರಲ್ಲಿ ಹಾಲು ಬರುತ್ತದೆ, ಎಲ್ಲಿ ತಿಂತವೋ ತಿನ್ನಂಗಿಲ್ಲ. ಆಲದ ಮರನು ಅಷ್ಟೇ, ಆಲದ ಮರ, ಆಮೇಲೆ ಹರಳಿ ಮರ, ಇಪ್ಪೆ ಮರ, ಆಮೇಲೆ ಇದು ನಮ್ಮ ಜಾಕ್ ಫ್ರೂಟ್ ಇದೆಯಲ್ಲ, ಹಲಸಿನ ಮರ, ಹಲಸಿನ ಮರ, ಹಲಸಿನ ಮರ ಮುಟ್ಟೋದಿಲ್ಲ. ಇವನ್ನೆಲ್ಲ ಟಚ್ಚೇ ಮಾಡಲ್ಲ, ಯಾವ್ದು ಟಚ್ ಮಾಡಲ್ಲ. ಬರೀ ಯಾವಾಗ ಹಾಲು ಕೊಡ್ತವೆ, ಮೇಣ ಕೊಡ್ತವೆ. ಹೌದು, ಅಂತ ಮೇಣ ಬರುವಂತ ಜಾಗ ಟಚ್ಚೇ ಮಾಡಲ್ಲ ಅವು ಈ ತರ. ಆಮೇಲೆ ಹೆಚ್ಚಿಗೆ ತಿನ್ನೋದಿಲ್ಲಿ ಯಾವ ಮರಗಳು ಅಂತ ನಿಮ್ಗೆ ಹೇಳಿದ್ರೆ ಇದು ತೆಂಗಿನ ಮರ ಸ್ವಲ್ಪ ಅಟ್ಯಾಕ್ ಆಗ್ತದೆ. ಅಡಿಕೆ ಮರ, ತೆಂಗಿನ ಮರ, ಆಮೇಲೆ ಇದು ಚಿನ್ನ ಹಾನಿ ಮಾಡ್ತದೆ. ಈಗ ನೋಡಿ ಬೇವಿನ ಮರ ಏನು ಒಂದು ತೊಂದರೆ ಇದೆ ಅಂತಂದ್ರೆ ಬೇವಿನ ಮರದಲ್ಲಿ ಆ ತೊಗಟೆ ಅಷ್ಟೊಂದು ತಿಕ್ ಆಗಿರಲ್ಲ. ಬೇವಿನ ಮರದಲ್ಲಿ ತೊಗಟೆ ಸ್ವಲ್ಪ ತೆಳಗಿರ್ತದಲ್ಲ, ಅದರಿಂದ ಬೇವಿನ ಮರನ ತಿನ್ನಕ್ ಹೋಗ್ತದೆ ಅದು. ಬೇವಿನ ಮರಗಳಲ್ಲೂ ಕ್ರಮೇಣ ಕೆಲವು ಬೇವಿನ ಮರಗಳೆಲ್ಲ ಒಣಗೋಗ್ಬಿಡ್ತವೆ. ಈ ರೀತಿ ಸ್ವಲ್ಪ ಮಟ್ಟಿಗೆ ಮಾವಿನ ಮರನೂ ಸಸೆಪ್ಟೇಬಲ್. ಮಾವಿನ ಮರ ತಿಂತದೆ, ತಿಂತೇವೆ ಸ್ವಲ್ಪ. ಆಮೇಲೆ ಈ ಇದೊಂದಿದೆ ಏನು ಬಾಗೆ ಮರ ಅಂತ ಒಂದಿದೆ, ಅದು ಸ್ವಲ್ಪ ತಿಂತವೆ. ಆಮೇಲೆ ಕೆಲವು ಜಾಕರಂಡ ಅಂತ ನೀಲಿ ಗುಲ್ಮೋಹರ್ ಅಂತ ಒಂದು ಜಾತಿ ಮರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆಲ್ಲನೂ ಶಿಫಾರಸು ಮಾಡಿ ಹಾಕ್ಸ್ತಾರೆ. ಈ ನಾನು ಈಗ ತಾನೇ ಹೇಳ್ದಂಗೆ ತೆಂಗು ಆಮೇಲೆ ರೆಸಿಸ್ಟೆಂಟ್ ಅಂದ್ರೆ ಪೂರ್ಣ ರೆಸಿಸ್ಟೆಂಟ್ ನಮ್ಮ ಹೊಂಗೆ ಮರ ಇದೆ ನೋಡಿ, ಅದಕ್ಕೆ ಇದು ಗೆದ್ದಿನ ಕಟ ಇರಲ್ಲ. ಹೊಂಗೆ ಮರ, ಹೊಂಗೆ ಮರ ಚೆನ್ನಾಗಿ ಬೆಳೆಸಬಹುದು. ಬಹಳ ತಂಪಾಗಿರ್ತಕ್ಕಂತ ಮರ ಅದು. ಸಿಟಿಗಳಲ್ಲಿ ಹೊಂಗೆ ಮರ ಹಾಕ್ಬೇಕು. ಇದರಿಂದ ಲಾಭನೂ ಇದೆ. ಲಾಭ ಏನಿದೆ, ಸಾಕಷ್ಟು ಹೊಂಗೆ ಎಣ್ಣೆ ಪ್ರೊಡ್ಯೂಸ್ ಮಾಡ್ಕೊಬಹುದು, ಅದ್ರೊಳಗಡೆ ನೆರಳು ಕೊಡ್ತದೆ. ಇದು ಬೇಕಾದ್ರೆ ಇವರಿಗೆ ಸೌದೆಗೂ ಉಪಯೋಗಿಸಬಹುದು, ನೆರಳು ಒಳ್ಳೆ ನೆರಳು ಕೊಡ್ತದೆ, ಒಳ್ಳೆ ಗಾಳಿ ಈ ತರ. ಆಮೇಲೆ ಇದು ಹೊಂಗೆ ಮರದಿಂದ ಇನ್ನೊಂದು ಬಹಳ ಉಪಯೋಗ ಅಂತಂದ್ರೆ, ನಮ್ ಜೇನು ನೊಣಗಳು ಇದಾವಲ್ಲ, ಅವು ಬಂದು ಜೇನುಗಳು ಬಂದು ಅಕ್ಕ ಇದೆಯಲ್ಲ ಮಕರಂದನ, ಮಕರಂದ ಇರ್ತವೆ, ಮಕರಂದ ಏರಿ ನಮಗೆ ಜೇನುತುಪ್ಪ ಸಿಗ್ತದೆ. ಅದರಿಂದ ಇದರಿಂದ ಹೊಂಗೆ ಮರನ ಸಾಕಷ್ಟು ಬಳಸಬಹುದು ಎಲ್ಲಾ ಕಡೆ. ಇದು ಇವೆಲ್ಲನೂ ಕೆಲವು ಸಸೆಪ್ಟೇಬಲ್, ಕೆಲವು ರೆಸಿಸ್ಟೆಂಟ್ ಮರಗಳು ಅಂತಲೇ ಹೇಳ್ಬಹುದು. ಈಗ ಈಗ ಇವುಗಳ ನಿಯಂತ್ರಣ ಬಗ್ಗೆ ಸ್ವಲ್ಪ ಹೇಳ್ಕೊಟ್ಟೆ. ಹೌದೌದು, ನಿಯಂತ್ರಣ ಬಗ್ಗೆ ನಾನು ಸ್ವಲ್ಪ ಮಟ್ಟಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ನಿಮಗೆ ಈಗಾಗಲೇ ಈ ಹವಾಗುಣಕ್ಕೆ ತಕ್ಕನಾಗಿ ಅವು ಗೂಡುಗಳನ್ನ ಕಟ್ಟಿಕೊಳ್ಳೋದು ಯಾವ ರೀತಿ, ಈಗ ನೋಡಿ ಎರಡ್ ತರ ಗೂಡುಗಳನ್ನ ಅವು ಕಟ್ತವೆ. ಒಂದು ಗೂಡನ್ನ ಭೂಮಿ ಮೇಲ್ಗಡೆ ಕೋವೆ ಗಿವೆ ಏನು ಇಲ್ದಂಗೆ ಕಟ್ಟಿಬಿಡ್ತವೆ, ಉದ್ದೂ ಕಟ್ತವೆ ನೋಡಿದಿರಲ್ಲ. ಅವು ಒಂದು ಜಾತಿ ಇದಾದ್ರೆ ಇನ್ನೊಂದು ಜಾತಿ ಕೋವೆ ಇರ್ತಕ್ಕಂಥದ್ದು. ಹೇಗೆ ಬಹಳ ಜನ ಪೂಜೆ ಎಲ್ಲ ಮಾಡ್ತಾರೆ, ಪೂಜೆ ಮಾಡಿ ಎರಡು ತರದಕ್ಕೂ ಪೂಜೆ ಮಾಡ್ತಾರೆ. ಈಗ ಒಂದು ಉದ್ದೇಶ ಏನು ಅಂತಂದ್ರೆ, ಆ ನಾಗರಾವ್ ಇರಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ನಾಗರ ಚೌತಿಯಲ್ಲಿ ಪೂಜೆ ಚೆನ್ನಾಗಿ ಮಾಡ್ತಾರೆ ನಾಗರ ಪಂಚಮಿಗೆ. ನಾವು ಈ ವಿಚಾರದಲ್ಲಿ ನಾವು ಅದನ್ನ ಈ ಉತ್ತುಗಳನ್ನೆಲ್ಲ ತೆಗೆದಾಕ್ಬಿಡಿ ಅಂತ ನಾವು ಹೇಳಿ ತಪ್ಪಾಗ್ಬಿಡ್ತದೆ. ಹೌದು, ಜನಗಳು ಬೇಜಾರು ಮಾಡ್ಕೊಂತಾರೆ. ನಾವು ನಾಗರ ಚೌತಿ ಮಾಡೋ ಉತ್ತುಗಳನ್ನೆಲ್ಲನೂ ಇವರು ತೆಗೆದ್ರು ಅಂತ ಶಿಫಾರಸು ಮಾಡ್ಬಿಡ್ತಾರೆ, ತೆಗೆದಾಕ್ಬಿಡಿ ಅಂತಾರೆ. ಹುತ್ತಿನ ಮನೆ ಆಗಿರ್ತದ ಅಂತ ನಾವು ಅಂದ್ಕೊಂಡಿರ್ತೇವೆ. ಮತ್ತೆ ಅದು ಕೂಡ ಹೌದು. ನಮ್ಮ ಒಂದು ಅನುಭವದಲ್ಲಿ ಹೇಳ್ಬೇಕು ಅಂತಂದ್ರೆ, ಸಂಶೋಧನೆಯಲ್ಲಿ ಕಂಡು ಬಂದಂತದ್ದು ಅಂತಂದ್ರೆ, ನಾಗರಾವು ಅಪರೂಪಕ್ಕೆ ಹುತ್ತ ಸೇರ್ಕೊಳ್ಳುತ್ತೆ, ಸೇರ್ಕಂತದೆ. ಎಂತ ಕಡೆ ಸೇರ್ಕಂತದೆ ಅಂತಂದ್ರೆ, ಈ ಗೆದ್ಲಿ ಇಲ್ದೇ ಇರ್ತಕ್ಕಂತ ಜಾಗ, ಆ ಡೆಸರ್ಟೆಡ್ ಮಾನ್ಸ್ ಅಂತ ಏನ್ ಹೇಳ್ತೀವಿ ನಾವು, ಆ ಡೆಸರ್ಟೆಡ್ ಮಾನ್ಸ್ ಒಳಗಡೆ ಇವು ನಾಗರಾವ್ ಇರ್ತವೆ ಅಂತ ಹೇಳ್ಬಹುದು. ಈಗ ಉದಾಹರಣೆ ತಗೊಳ್ಳಿ, ಈಗ ಕೆಂಪಿರ ಅಥವಾ ಕಪ್ಪಿರದ ಮಧ್ಯೆ ಎಲ್ಲಾದ್ರೂ ನಾಗರಾವ್ ಸಿಕ್ಕಿದ್ರೆ ಒಂದ್ ಎರಡ್ ತಾಸಿ ತಿಂದಾಕ್ ಬಿಡ್ತಾವ. ಎಂತ ನಾಗರಾವ್ ಇದ್ರು ಅಲ್ಲಿ ಯಾಕೆ ಹೋಗ್ತಾವ? ಈ ಸೋಲ್ಜರ್ಸ್ ಗಳು ಸ್ವಲ್ಪ ಅಟ್ಯಾಕ್ ಮಾಡ್ತವೆ. ನಾಗರಾವೇ ಇರ್ಲಿ, ಯಾವ್ದೇ ಅವು ಸೇರ್ಕೊಂಡ್ಲಿ, ಇಲಿಗಳಾಗ್ಲಿ, ಹೆಗ್ಗಣ ಹೋಗ್ಲಿ, ಅಟ್ಯಾಕ್ ಮಾಡ್ತಾವ. ಈ ಹೆಚ್ಚುಗಟ್ಲೆ ನಿಮ್ ಮುಂಗೂಸು ಮುಂಗೂಸು ಅಟ್ಯಾಕ್ ಮಾಡ್ತದೆ, ಅಟ್ಯಾಕ್ ಮಾಡ್ತದೆ. ಅದನ್ನ ಅವೆಲ್ಲಾನು ಅದ್ರೊಳಗಡೆ ಸೇರ್ಕೊಳಲ್ಲ. ಮುಂಗೂಸು ಗೂಡೆ ಬೇರೆ ತರ ಇತ್ತು, ಭೂಮಿ ಒಳಗಡೆನೆ ಇತ್ತು ಹಂಗೆ. ಇದು ಒಂದು. ಅದೇ ಇನ್ನೊಂದು ಕ್ಲೋಸ್ಡ್ ಮಾನ್ಸ್ ನಲ್ಲಿ ಸ್ವಲ್ಪ ಏನಂದ್ರೆ, ಒಂದೊಂದು ಉತ್ತುಗಳ ಆಯಸ್ಸು ನಮಗೆ ಗೊತ್ತಾಗ, ಒಂದು 20 ವರ್ಷ ತನಕ ಒಂದೊಂದು ಉತ್ತ ಬೆಳಿತಾರೆ, ಆಮೇಲೆ ಜೀರೋ ಆಗ್ಬಿಡುತ್ತೆ. ಆಮೇಲೆ ಜೀರೋ, ಲೈಫ್ ಮುಗ್ದೋಯ್ತು ಅದ್ರದ್ದು, ಬಿಟ್ಟು ಹೋಗುತ್ತದೆ ಮಾಡುತ್ತೆ, ಆಯ್ತು ಅದ್ರ ಲೈಫ್ ಮುಗಿತ್ತ ಮನೆ ಖಾಲಿ ಮಾಡುತ್ತೆ. ಹೇಳಿ ಡಾಕ್ಟರ್, ಇದನ್ನ ನಿಯಂತ್ರಣದ ಬಗ್ಗೆ ಕೆಲವು ವಿಚಾರಗಳನ್ನ ನಾವು ತಿಳಿಸ್ಕೊಳ್ಳೋಣ. ಈಗ ನಿಯಂತ್ರಣ ಅಂತಂದ್ರೆ ಹೇಗೆ ಅಂತಂದ್ರೆ, ಈಗ ಮರಗಳ ಹತ್ತಿರದಲ್ಲೇ ನಮ್ಗೆ ನಾವು ಈಗ ಪಾರ್ಕ್ಗಳಲ್ಲಾಗ್ಲಿ ಅಥವಾ ರೋಡ್ ಸೈಡ್ ಅಲ್ಲಾಗ್ಲಿ ಆಮೇಲೆ ಬಡಾವಣೆಗಳಲ್ಲಾಗ್ಲಿ ಇಲ್ಲಿ ಇಂಥ ಕಡೆ ಗೆದ್ಲು ಗೂಡು ಸಹ ನಾವು ನೋಡಬಹುದು. ಅಲ್ಲಿ ಅವಕ ಅವಶ್ಯಕವಿದ್ರೆ ಸುಲಭನಾಗಿ ಮಾಡೋದಾದ್ರೆ, ಈ ಗೆದ್ಲಿನ ಗೂಡುಗಳನ್ನ ಗುರುತಿಸಬೇಕು. ಅದನ್ನೆಲ್ಲ ಅಗದು ರಾಣಿ ಹುಳನ, ರಾಣಿ ಹುಳ ರಾಜ ಇಬ್ರು ಇರತಕ್ಕಂತ ಜಾಗ ಗೂಡ್ನ, ಅದನ್ನ ಬೇಯಿಸಿ ಹೊರಗಡೆ ತೆಗೆದು ಅದನ್ನ ನಾಶ ಮಾಡಿದ್ರೆ ಆ ಗೂಡು ಪೂರ್ತಿ ಹೋಗ್ಬಿಡ್ತದೆ. ಆಮೇಲೆ ಭೂಮಿ ಕೆಳಭಾಗದಲ್ಲಿ ಗಟ್ಟಿ ಕೋಣೆಯಲ್ಲಿ ಇವು ಜೀವನ ಮಾಡ್ತವೆ, ಅದನ್ನ ಗುರುತಿಸ್ಕೊಬೇಕು. ಮಧ್ಯಭಾಗದಲ್ಲಿ ಕೆಳಭಾಗದಲ್ಲಿ ಭೂಮಿ ಕೆಳಭಾಗದಲ್ಲಿ ಇರ್ತವೆ ಗೂಡು. ಆಮೇಲೆ ಉತ್ತದ ಮಣ್ಣು, ಈಗ ನಾವು ಸಾಯಿಸಿಬಿಡ್ತೀವಿ, ಉತ್ತದ ಮಣ್ಣ ಸಸ್ಯಗಳ ಬೆಳವಣಿಗೆಗೆ ಗೊಬ್ಬರವಾಗಿ ಬಳಸಬಹುದು. ಈಗ ಉದಾಹರಣೆಗೆ ಇದು ಶಿಲೀಂಧ್ರ ಗೂಡು ಇರ್ತದೆ, ಶಿಲೀಂಧ್ರ ಗೂಡು ಬೂಸ್ಟ್ ತರ ಬೆಳೆದಿರ್ತದೆ, ಅದನ್ನ ನಾವೇನ್ ಹೇಳ್ತೀವಿ ಗುಗ್ಗೆ ಅಂತ ಕರಿತೀವಿ. ಆ ಗುಗ್ಗೆನ ತೆಗೆದು ನಾವು ಬೇಕಾದ್ರೆ ಅದು ಒಳ್ಳೆ ಗೊಬ್ಬರ, ಒಳ್ಳೆ ಗೊಬ್ಬರ. ಮಣ್ಣು ಅಷ್ಟೇ, ಮಣ್ಣು ಬರೀ ಕ್ಲೇ ಇರೋದ್ರಿಂದ ವೆರಿ ಬಹಳ ಅದರಲ್ಲಿ ಕೆ ಎಲ್ಲ ಮಿಶ್ರ ಮಾಡಿರ್ತಾವ ಅವು, ತಮ್ಮ ಬಾಯಿಯಿಂದ ಬರ್ತಕ್ಕಂತ ರಸ ಹೆಚ್ಚಿಗೆ ಅಲ್ಲಿರುತ್ತೆ. ಇರುತ್ತೆ, ಇದಿರ್ತದೆ ಆ ಮಣ್ಣಲ್ಲಿ, ಪೌಷ್ಟಿಕಾಂಶಗಳಿರ್ತವೆ. ಆ ಪೌಷ್ಟಿಕಾಂಶಗಳನ್ನ ಉಪಯೋಗ ಮಾಡ್ಲಿಕ್ಕೆ ಯಾವ್ದೇ ಗಿಡಗಳಿಗೆ ಮರಗಳಿಗೆ ಅಥವಾ ಭೂಮಿಯಲ್ಲಿ ಸಾವಯವ ಗೊಬ್ಬರ, ಅದು ಒಟ್ಟಿನ ಸಾವಯವ ಗೊಬ್ಬರನ ಉಪಯೋಗಿಸಬಹುದು. ಅದರಲ್ಲಿ ಮತ್ತೆ ಈಗೆಲ್ಲ ತಗೊಂಡು ಹಾಕಿದ್ರೆ ಆ ಮಣ್ಣಲ್ಲಿ ಮತ್ತೆ ಗೆದ್ದಲು ಇರಬಹುದಲ್ಲ ಡಾಕ್ಟ್ರೆ? ಹೌದು ಇರುತ್ತಲ್ಲ. ಹಾಗಿದ್ರೆ ಮತ್ತೆ ನಾವು ಉತ್ತಿನ ಮಣ್ಣು ಮಣ್ಣಿನಲ್ಲಿ ಇರೋದೇ ಇಲ್ಲ, ಮಣ್ಣಿನಲ್ಲಿ ಇರಕ್ ಚಾನ್ಸೇ ಇಲ್ಲ. ನೀವು ಅದು ನಾನು ಹೇಳ್ತಾ ಇರೋದು, ಈ ಏನು ಇದಾವೆ ಏನು ಗೆದ್ದಲು ಆಯಸ್ಸು ಮುಗಿದ ಮೇಲೆ ಕಟ್ಟಕ್ಕಾಗಲ್ಲ, ಯಾವ್ದನ್ನು ಕಟ್ಟಕ್ಕಾಗಲ್ಲ. ಯಾಕೆಂದ್ರೆ ರಾಣಿ ಹುಳ ಹೋಗ್ಬಿಟ್ಟಿರ್ತದಲ್ಲ, ರಾಣಿ ಹುಳ ಸಾಯಿಸಿದ ಮೇಲೆ ಇನ್ಯಾವ ಹುಳನು ಇರಲ್ಲ, ಅಷ್ಟೇ ಹೋಗ್ಬಿಡ್ತಾವ, ಲೈಫ್ ಮುಗ್ದೋಯ್ತು. ಓಹೋ, ಅಷ್ಟೇ, ಎಲ್ಲಿ ಮೊಟ್ಟೆ ಇರಲ್ಲ, ಮರಿ ಇರಲ್ಲ, ಅಭಿವೃದ್ಧಿ ಆಗಕ್ ಚಾನ್ಸೇ ಇರಲ್ವಲ್ಲ, ನಿಂತ ನೀರಾಗ್ಬಿಟ್ಟವೆ. ಹೌದು, ಶಿಲೀಂಧ್ರದ ಗುಗ್ಗೆನೂ ಸಹ ಸಾಕಷ್ಟು ಬರೀ ಇಕ್ಕೆ ತಾನೆ, 100% ಇಕ್ಕೆ ಇರ್ತದೆ, ಶಿಲೀಂಧ್ರ ಇರ್ತದೆ, ಇಕ್ಕೆ ಇರ್ತದೆ. ಅದಷ್ಟು ಯಾವ ಎಲ್ಲಿ ಬೇಕಾದ್ರೂ ಗೊಬ್ಬರ ಹಾಕೋಬಹುದು. ಅದರಲ್ಲೂ ವಿಶೇಷವಾಗಿ ಕಿಚನ್ ಗಾರ್ಡನ್ ಅಲ್ಲಿ ಇಲ್ಲಿ ಉಪಯೋಗಿಸಬಹುದು ನೀಟಾಗಿ. ಆ ರೀತಿ ಆಮೇಲೆ ಇನ್ನೇನಿಲ್ಲ, ಗಿಡ ಮರಗಳನ್ನ ರಕ್ಷಣೆ ಮಾಡಬೇಕು ಅಂತಂದ್ರೆ ನಾವು ಗಿಡದ ಸುತ್ತನೂ ಮರದ ಸುತ್ತನೂ ಸ್ವಲ್ಪ ಮಟ್ಟಿಗೆ ಕ್ಲೋರೋಫೈರಿಫಾಸ್ ಅಂತ ಒಂದು ದ್ರಾವಣ ಇದೆ, ಒಂದ್ 5-6 ml ಆ ದ್ರಾವಣನ ಸುತ್ತು ಹಾಕಿತ್ತು ಅಂತಂದ್ರೆ ಫರ್ದರ್ ಈ ಪೊರೆ ಕಟ್ಟೋದು ಅದೆಲ್ಲ ನಿಂತೋತದೆ ಅದನ್ನ ರಕ್ಷಣೆ ಮಾಡ್ಕೊಬಹುದು. ಸ್ವಲ್ಪ ಸಣ್ಣ ಪುಟ್ಟ ಕಂಟ್ರೋಲ್ ಮೆಷರ್ಸ್ ತಗೋಬೇಕಾಗತ್ತೆ. ನೀವು ಮುನ್ನೆಚ್ಚರಿಕೆ ತಗೊಂಡ್ರೆ ಎಲ್ಲ ನಿಯಂತ್ರಣ ಮಾಡ್ಕೋಬಹುದು, ಮಾಡ್ಕೊಬಹುದು. ಅಲ್ಲಿ ಕಟ್ಟಿದ್ದಂಗೆನೆ ಸ್ವಲ್ಪ ಔಷಧಿ ಹಾಕಿರ ಆಯ್ತು. ನಮ್ಗೆ ಯಾವ್ದು ಮರ ಬೇಕೋ ಅದನ್ನ ರಕ್ಷಣೆ ಮಾಡೋದು ಒಳ್ಳೇದು. ಆಯ್ತು ಡಾಕ್ಟರ್ ಡಿ ರಾಜಗೋಪಾಲ್ ಸರ್ ಅವರೇ, ಪ್ರಸ್ತುತ ತಾವು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ವಿಶ್ರಾಂತ ಪ್ರಾಧ್ಯಾಪಕರಾಗಿದ್ದು ಇವತ್ತು ನಮ್ಮ ರೈತ ಬಾಂಧವರಿಗೆ ಪ್ರಸ್ತುತ ಗೆದ್ದಲು ಹುಳುಗಳು ಮರಗಳಿಗೆ ಹೇಗೆ ಹತ್ತುತ್ತವೆ ಮತ್ತೆ ಅವುಗಳ ನಿಯಂತ್ರಣ ಹೇಗೆ ಮಾಡಬೇಕು ಈ ರೀತಿ ತಮಗೆ ತಮ್ಮ ಅನುಭವದ ಪ್ರಕಾರ ತಮ್ಮ ಸಂಶೋಧನೆ ಪ್ರಕಾರ ಅಗ್ರಿ ಮಹತ್ವವಾದ ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ನೀಡಿದ್ದೀರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಕೆಲವು ರೈತರು ಇರ್ತಾರೆ, ತಮ್ಮ ಸಂಪರ್ಕ ಸಂಖ್ಯೆ ಕೇಳ್ತಾರೆ, ದಯವಿಟ್ಟು ಅವರಿಗೆ ಹೇಳಿ. 9444-5055-14. ಧನ್ಯವಾದಗಳು. ನಮಸ್ಕಾರ. ಮರಗಳಿಗೆ ಹತ್ತುವ ಗೆದ್ದಲುಗಳು ಈ ಕುರಿತು ಡಾಕ್ಟರ್ ರಾಜಗೋಪಾಲ್ ಡಿ ಅವರೊಂದಿಗಿನ ಸಂದರ್ಶನ ಇದುವರೆಗೆ ಮೂಡಿಬಂತು. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಚುಗೌಡ. ಇನ್ನು ಮುಂದೆ ಕೇಳೋಣ ವಿನೋದಮ್ಮ ಮತ್ತು ಸಂಗಡಿಗರಿಂದ ಭಜನೆ ಪದ. ಮಾಡಿ ಶೃಂಗಾರ ಬಾಗಿಲು ಸಂಭ್ರಮದಿಂದ ನೋಡೆಲ್ಲ ಪಾಟಣ ಕೊಂಬತ್ತು ಬಾಗಿಲು ಸಂಭ್ರಮದಿಂದ ನೋಡಲಾಯಲ ನೋಡಲಾಯ